ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕಲ್ಲಂಗಡಿಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಪ್ರದೀಪ್ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಕೊಪ್ಪಳ ಕೃಷಿ ವಿಸ್ತೀರ್ಣ ಶಿಕ್ಷಣ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿರುವ ಪ್ರದೀಪ್ ಬಿರಾದಾರ್ ಅವರು ಇದ್ದಾರೆ. ಇವತ್ತು ಈ ಕಲ್ಲಂಗಡಿ ಬೇಸಾಯದಲ್ಲಿ ನಾವು ತಗೋಬೇಕಾಗಿರೋ ಮುಂಜಾಗ್ರತಾ ಕ್ರಮಗಳು, ಸಿದ್ಧತೆಗಳು, ಈ ಎಲ್ಲದ್ರ ಬಗ್ಗೆನೂ ಅವರು ಕಲ್ಲಂಗಡಿ ಬೇಸಾಯ ಮಾಡಬೇಕು, ಕಲ್ಲಂಗಡಿ ಬೆಳೆ ತೆಗಿಬೇಕು ಅಂತಂದ್ರೆ ಆತ ತನ್ನ ಸಿದ್ಧತೆಯನ್ನ, ಇದು ಭಾಳ ಇಂಪಾರ್ಟೆಂಟು. ಆಮೇಲೆ ಇದನ್ನು ನವೆಂಬರ್ನಿಂದ ಫೆಬ್ರವರಿ ತಿಂಗಳಲ್ಲಿ ಭಾಳ ಉತ್ತಮವಾದ ಸಮಯ ಬಿತ್ತಲಿಕ್ಕೆ. ಆದ್ದರಿಂದ ನವೆಂಬರ್ನಿಂದ ಫೆಬ್ರವರಿವರೆಗೆ ಅವರು ಬಿತ್ತನೆ ಮಾಡಿದ್ರೆ ಚೆನ್ನಾಗಿ ಅವರಿಗೆ ಫಲವನ್ನು ತೆಗಿಬೋದು. ಅಂದರೆ ಈ ತಿಂಗಳಲ್ಲಿ ಬಿತ್ತನೆ ಮಾಡಿದರೆ ಬೇಸಿಗೆ ಸಮಯಕ್ಕೆ ಅವರಿಗೆ ಫಲ ಬರುತ್ತೆ, ಅವಾಗ ಜಾಸ್ತಿ ಬೇಡಿಕೆನೂ ಇರುತ್ತೆ. ಅಂದರೆ ಅವರು ಮೊಟ್ಟ ಮೊದಲನೇದಾಗಿ ಬಿತ್ತನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಅವರು ಚೆನ್ನಾಗಿ ಹೊಲವನ್ನು ಉಳುಮೆ ಮಾಡ್ಕೊಳ್ಬೇಕು, ಹದ ಮಾಡ್ಕೊಳ್ಬೇಕು. ಹಾಗೆ ಒಂದು 25 ಟನ್ ಒಂದು ಹೆಕ್ಟರಿಗೆ ಅವರು ತಿಪ್ಪೆ ಗೊಬ್ಬರವನ್ನು 88 kg ರಂಜಕ, 100 kg ಪೊಟ್ಯಾಶ್ ಗೊಬ್ಬರವನ್ನು ಮಣ್ಣಲ್ಲಿ ಮಿಶ್ರಣವನ್ನು ಮಾಡಬೇಕು ಚೆನ್ನಾಗಿ. ನಂತರ ಅಂದರೆ 2-3 ವಾರಗಳ ನಂತರ ಪ್ರತಿ ಮಡಿಯಲ್ಲಿ 2 ಸಸಿಗಳನ್ನು ಅಷ್ಟೇ ಉಳಿಸಬೇಕು. ಬಿತ್ತಿದ 4 ವಾರಗಳ ನಂತರ ಉಳಿದ 50 kg ಸಾರಜನಕ ಇರುತ್ತಲ್ಲ, ಅದು ಮತ್ತೆ 50 kg ಮತ್ತೆ ಮೇಲ್ಗೊಬ್ಬರವಾಗಿ ಕೊಡಬೇಕು. ಮೇಲ್ಗೊಬ್ಬರವಾಗಿ ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕಂದ್ರೆ, ಆ ಗಿಡ ಇರುತ್ತಲ್ಲ, ಗಿಡದಿಂದ 15 cm ದೂರದಲ್ಲಿ ಮತ್ತೆ 2.5 cm ಆಳ ಅದನ್ನು ನಾವು ಉಳಿದ ಸಾರಜನಕ ಪ್ರಮಾಣದ ಗೊಬ್ಬರವನ್ನು ಕೊಡಬೇಕು. ಮುಖ್ಯವಾಗಿ ಕಲ್ಲಂಗಡಿಯಲ್ಲಿ ಬೀಜ ಹಾಕಿದ 20 ದಿವಸಗಳ ನಂತರ ಮುಖ್ಯ ಕುಡಿಗಳನ್ನು ಕತ್ತರಿಸುವುದರಿಂದ ಹೆಚ್ಚು ಮಗ್ಗೊಲ್ಲು ಇಲುಕುಗಳನ್ನು ಬಿಡುತ್ತವೆ. ಈ ಇಲುಕುಗಳನ್ನು ಬಿಟ್ಟಾಗ ಬಳ್ಳಿಯ 11ನೆಯ ಗುಣಿಗಿಂತ ಏನು ಮೊದಲನೇ ಪಡೆಯಲು ಸಾಧ್ಯವಾಗ್ತದೆ. ಆಮೇಲೆ ಬಳ್ಳಿಗಳಲ್ಲಿ ಕಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದರೆ, ಅದರಲ್ಲಿ ನಾವು ಕಲ್ಲಂಗಡಿ ಭಾಳ ದೊಡ್ಡ ದೊಡ್ಡ ಗಾತ್ರದ ಕಲ್ಲಂಗಡಿಗಳು ಇರುತ್ತೆ. ಈಗ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಯಿಗಳಾದರೆ ಪೋಷಕಾಂಶಗಳು ಎಲ್ಲ ಕಾಂಪಿಟೇಷನ್ ಭಾಳಷ್ಟು ಆಗುತ್ತೆ, ಹೀಗಾಗಿ ಎಲ್ಲದರ ಗಾತ್ರ ಕಡಿಮೆ ಆಗುತ್ತೆ. ಹೀಗಾಗಿ ನಾವೇನು ಮಾಡಬೇಕು, 3-4 ಕಾಯಿಗಳು ಅಷ್ಟೇ ಉಳಿಸ್ಬೇಕು, ಅದಕ್ಕೆ ಬಿಟ್ಟು ಎಲ್ಲ ಕಾಯಿಗಳನ್ನು ಕಟ್ ಮಾಡಿಬಿಡ್ಬೇಕು. ಹೀಗಾಗಿ ಉತ್ತಮವಾದ ಪೋಷಕಾಂಶಗಳನ್ನು ಸರಬರಾಜು ಒಳ್ಳೆಯ ರೀತಿಯಲ್ಲಿ ಸರಬರಾಜುಗೊಂಡು ಅದಕ್ಕೆ ಗಾತ್ರ ಮತ್ತು ಆಕಾರ ಮತ್ತು ಒಳ್ಳೆಯ ಕ್ವಾಲಿಟಿ ಅಂತ ಹಣ್ಣುಗಳನ್ನು ನಾವು ಪಡೆಯಬಹುದು. ಆಮೇಲೆ ಸಸ್ಯ ಪ್ರಚೋದಕಗಳ ಬಳಕೆ ಯಾವ ರೀತಿ ಮಾಡಬೇಕು ಅಂತ, ಕಲ್ಲಂಗಡಿಯಲ್ಲಿ ಜಿಬ್ಬರ್ಲಿಕ್ ಆಮ್ಲ ಅದು ದ್ರಾವಣವನ್ನು ಬೆರೆಸಿ ಅದರಲ್ಲಿ ಅದ್ದಬೇಕು ಒಂದು. ಇಂಥ ಪ್ರಚೋದನ ಬಳಕೆಯನ್ನು ರೈತರನ್ನು ತೆಗೆದುಕೊಳ್ಬೇಕು. ಆಮೇಲೆ ಇದರಲ್ಲಿ ನೀರಾವರಿ ನಿರ್ವಹಿಸಬಹುದು. ಆಮೇಲೆ ಡ್ರಿಪ್ ನೀರನ್ನು ಕೊಡ್ಬೋದು. ಡ್ರಿಪ್ನಿಂದ ಕೊಟ್ಟಿದ್ರೆ ಏನಾಗುತ್ತಂದ್ರೆ 40% ನಾವು ನೀರನ್ನು ಉಳಿತಾಯ ಮಾಡಬಹುದು ಡ್ರಿಪ್ ಇದ್ರೆ. ಆಮೇಲೆ ಉತ್ತಮವಾದ ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಯಾವ ರೀತಿ ಅಂದರೆ, ಕಲ್ಲಂಗಡಿ ಬೆಳೆಯನ್ನು ಒಂದು ಈಗ ಬೆಳೆ ನದಿ ಇರತ್ತಲ್ಲ, ನದಿಯ ದಂಡೆ ಮೇಲೆ ನದಿಯ ದಡದಲ್ಲಿ ನಾವು ಬೆಳೆದ್ರೆ ಅದಕ್ಕೆ ನೀರನ್ನು ತೆಗೆದುಕೊಳ್ಳುತ್ತದೆ. ಇಲ್ಲ ಅಂದರೆ ಈಗ ಯಾವ ಪ್ರದೇಶದಲ್ಲಿ ನೀರು ನದಿ ದಂಡೆದಲ್ಲಿ ಇರೋದಿಲ್ಲ, ಅದಕ್ಕೆ ಉಳಿದ ಸ್ಥಳದಲ್ಲಿ ನಾವು ನೀರು ಪ್ರತಿ 4-6 ದಿವಸಗಳೊಮ್ಮೆ ಅದರ ಹವಾಗುಣ ಆಮೇಲೆ ಮಣ್ಣಿನ ಅದರ ಆಧಾರ ಮೇಲೆ ನಾವು ನೀರು ಹರಿಸಬೇಕು. ಪ್ರದೀಪ್, ಸಾಧಾರಣವಾಗಿ ಯಾವ ಥರದ ಭೂಮಿಯಲ್ಲಿ ನಾವು ಕಲ್ಲಂಗಡಿ ಬೆಳೀಲಿಕ್ಕೆ ಸಾಧ್ಯ ಇದೆ? ಹೆಚ್ಚಾಗಿ ನೀರಿನ ವ್ಯವಸ್ಥೆ ಇರುವಲ್ಲಿನೇ ಕಲ್ಲಂಗಡಿ ಬೆಳೀಲಿಕ್ಕೆ ಸಾಧ್ಯ ಇದೆಯೋ, ಅಥವಾ ಒಣ ಬೇಸಾಯ ಭೂಮಿಯಲ್ಲೂ ಕಲ್ಲಂಗಡಿ ಬೆಳೀಲಿಕ್ಕೆ ಸಾಧ್ಯ ಇದೆಯೋ ನೀರಿನ ಆಶ್ರಯದೊಳಗೆ? ಇಲ್ಲ, ಇದು ಒಣ ಬೇಸಾಯದಲ್ಲಿ ಮಾಡ್ಬೋದು, ಬಟ್ ಉತ್ತಮವಾದ ಕಾಲ ಅಂದರೆ ನವೆಂಬರ್ಲಿಂದ ಫೆಬ್ರವರಿ. ಈಗ ನಮಗೆ ಮಳೆ ಬರೋದು ಜೂನ್ ಜುಲೈಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆಗಸ್ಟು ಸೆಪ್ಟೆಂಬರ್ ಭಾಗದ ರೈತರು ಉಪಯೋಗಿಸ್ಬೋದು ಅಂತೀರಿ ನೀವು ಕಲ್ಲಂಗಡಿ ಬೆಳೆಯಲ್ಲಿ? ಹೌದು ಸರ್, ಇದರಲ್ಲಿ ಸಾಕಷ್ಟು ತಳಿಗಳು ಬರ್ತವೆ. ಒಂದು ಸುಗರ್ ಬೇಬಿ ಅಂತೇಳಿ ಬರುತ್ತೆ, ಸೆಕೆಂಡು ಅರ್ಕ ಮಾಣಿಕ್ ಅಂತೇಳಿ ಬರುತ್ತೆ, ಥರ್ಡು ಅರ್ಕ ಮುತ್ತು ಅಂತೇಳಿ ಬರುತ್ತೆ. ಆಮೇಲೆ ಇನ್ನೊಂದು ಯಾವುದಂದ್ರೆ ಅರ್ಕ ಆಕಾಶ್ ಅಂತೇಳಿ ಇನ್ನೊಂದು ತಳಿ ಬರುತ್ತೆ. ಇದರಲ್ಲಿ ಸಂಕರ್ಣ ತಳಿ ಹೈಬ್ರಿಡ್ ತಳಿನೂ ಅದಾವ, ಆಮೇಲೆ ಕಾಮನ್ ತಳಿನೂ ಅದಾವ. ಅರ್ಕ ಅಂದರೆ ನಮ್ಮ IHR ಭಾರತೀಯ ತೋಟಗಾರಿಕೆ ಸಂಶೋಧನೆ ಕೇಂದ್ರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಸ್ವಲ್ಪ ತಳಿಗಳಿದ್ದಾವೆ. ಅದರದ್ದು ಏನೇನು ಐತಿ, ಸ್ಪೆಸಿಫಿಕೇಶನ್ ಏನೇನು ಐತಿ ಅದರದ ನಾವು ಹೇಳ್ತೀನಿ ನಿಮಗೆ. ಈಗ ಶುಗರ್ ಬೇಬಿ ಅಂತೇಳಿ ಅದು ತಳಿಯಿದೆ, ಅದು 4-6 ಕೆಜಿವರೆಗೆ ತೂಕ ಬರುತ್ತೆ ಆ ಹಣ್ಣಿನ. ಆಮೇಲೆ ಅದು 75 ದಿವಸಕ್ಕೆ ಕಟಾವ್ ರೆಡಿ ಆಗುತ್ತೆ. ಅಂದರೆ ಇದು ಅರ್ಲಿ ವೆರೈಟಿ, ಬೇಗಿ ಬರ್ತಕ್ಕಂಥ ಒಂದು ತಳಿ. ಆಮೇಲೆ ಅದರ ಹಣ್ಣು ಭಾಳ ರುಚಿಕರವಾಗಿದೆ. ಆಮೇಲೆ ಸಣ್ಣ ಬೀಜಗಳನ್ನು ಹೊಂದಿದೆ ಅದರಲ್ಲಿ ಹಣ್ಣಿನಲ್ಲಿ. ನಾವು ತಿನ್ಬೇಕಾದ್ರೆ ಸಣ್ಣ ಸಣ್ಣ ಬೀಜವನ್ನು ಬರುತ್ತೆ ಬಾಯಿಯಲ್ಲಿ, ಒಳಗೆ ತಿರುಳೇನಿರುತ್ತಲ್ಲ ಅದು ಕಡು ಕೆಂಪು ಬಣ್ಣದಾಗಿರುತ್ತೆ. ಇಷ್ಟು ಶುಗರ್ ಬೇಬಿ ಅಂತಕ್ಕಂಥ ತಳಿದ ಸ್ಪೆಸಿಫಿಕೇಶನ್. ಆಮೇಲೆ ಅರ್ಕ ಮಾಣಿಕ್ ವೆರೈಟಿ, ಈ ತಳಿಯ ಹಣ್ಣುಗಳು ದುಂಡಾಗಿದ್ದು ಆಮೇಲೆ ಹಣ್ಣಿನ ಮೇಲೆ ಹಸಿರು ಬಣ್ಣದ ಒಂದು ಪಟ್ಟಿಯನ್ನು ಬರುತ್ತೆ ಈ ಹಣ್ಣಿನ ಮೇಲೆ. ಆಮೇಲೆ ಇದು ದೀರ್ಘಕಾಲದ ತಳಿಯಾಗಿದೆ, ಇದು ಮಿನಿಮಮ್ 100-110 ದಿವಸಗಳ ತೆಗೆದುಕೊಳ್ಳುತ್ತೆ ಕಟಾವಿಗೆ ಸಿದ್ಧ. ಇದು ಶುಗರ್ ಬೇಬಿ ಬರೀ 75 ದಿವಸಕ್ಕೆ ಬರುತ್ತೆ, ಆದರೆ ಅರ್ಕ ಮಾಣಿಕ್ ವೆರೈಟಿ 100-110 ದಿವಸಗಳಲ್ಲಿ ಇದು ಕಟಾವಿಗೆ ಬರುತ್ತೆ. ಇದು ವಿಶೇಷತೆ ಏನಂದರೆ ಅರ್ಕ ಮಾಣಿಕ್ ವೆರೈಟಿಯಲ್ಲಿ ಇದು ಎಲೆ ಚುಕ್ಕೆ ರೋಗ ಹಾಗೂ ಬೂದು ರೋಗ ಎರಡೂ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ತಳಿಯಾಗಿದೆ. ಅದಕ್ಕೋಸ್ಕರ ಇದನ್ನು ರೈತರು ಜಾಸ್ತಿ ಪ್ರಮಾಣದಲ್ಲಿ ಹಚ್ತಾ ಇದ್ದಾರೆ. ಈ ಭಾಗದಲ್ಲಿ ನಮ್ಮ ಈ ಕೊಪ್ಪಳ ಬಳ್ಳಾರಿ ಭಾಗದಲ್ಲಿ ರೈತರು ಯಾವ ರೀತಿಯ ತಳಿಯನ್ನು ಇಷ್ಟಪಡ್ತಾರೆ ಮತ್ತು ಹೆಚ್ಚು ಸಾಗುವಳಿ ಮಾಡ್ತಾ ಇದ್ದಾರೆ ತಮ್ಮ ಅನುಭವದಲ್ಲಿ? ಇಲ್ಲಿ ನೋಡಬೇಕಾದ್ರೆ ರೈತರು ಡಿಪೆಂಡ್ ಅಪಾನ್ ರೈತರ ಮೇಲೆ. ಇವಾಗ ಈಗ ನಮ್ಮ ಕೊಪ್ಪಳ ಸೈಡಿಗೆ, ಆಮೇಲೆ ಇದ ಕಡೆ ಬಳ್ಳಾರಿ, ಆಮೇಲೆ ಹೊಸಪೇಟು, ಎಲ್ಲ ಕಡೆ ಸಾಕಷ್ಟು ರೈತರು ಈಗ ಅವರಿಗೆ ಅರ್ಲಿ ವೆರೈಟಿ ಬೇಕು, ಅವ್ರ ಮಾರುಕಟ್ಟೆ ನೋಡ್ತಾ ಇದ್ದಾರೆ. ಯಾವುದಾದ್ರು ಜಾತ್ರೆ ಬರ್ತಾ ಇದೆಯಾ, ಮುಂದೆ ಏನಾದರೂ ಒಂದು ಹಬ್ಬ ಬರ್ತಾ ಇದೆಯಾ, ಅದನ್ನು ನೋಡಿ ಅವರು ಹಚ್ಕೊಳ್ತಾ ಇದ್ದಾರೆ. ಯಾರು ಅರ್ಲಿ ವೆರೈಟಿ ಹಚ್ತಾ ಇದ್ದಾರೆ, 60 ದಿವಸದಿಂದ 110-120 ದಿವಸಕ್ಕೆ ಬರ್ತಕ್ಕಂಥ ವೆರೈಟಿ ಇದಾವೆ. ಅದು ಡಿಪೆಂಡ್ ಅಪಾನ್ ರೈತರ ಮೇಲೆ ಸರ್. ಅಂದರೆ ಅವರು ಆದಷ್ಟು ಬೇಗ ಬೆಳೆ ತಮ್ಮ ಕೈಗೆ ಬರಬೇಕು, ಅಂದರೆ 2.5-3 ತಿಂಗಳಲ್ಲಿ ಬರುವಂಥ ಬೆಳೆಗಳನ್ನೇ ಅವರು ಹೆಚ್ಚಾಗಿ ಇಷ್ಟಪಡ್ತಾರೆ, ಅದರ ಸಾಗುವಳಿ ಮಾಡ್ತಾ ಇದ್ದಾರೆ. ಹೌದು ಸರ್. ಆಮೇಲೆ ಈ ಕಲ್ಲಂಗಡಿ ಬೆಳೆಯ ನಿರ್ವಹಣೆಯ ವಿಷಯ ಬಂದಾಗ, ಈ ಕಲ್ಲಂಗಡಿಯಲ್ಲಿ ಗಂಧಕದ ಸಿಂಪರಣೆ ಯಾಕೆ ಮಾಡಬಾರ್ದು ಅಂತೀರಿ ನೀವು? ಕಲ್ಲಂಗಡಿ ಒಂದು ಕುಕ್ಕುರುಬಿಟ್ಟಿ, ಈಗ ಹಗಲಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಆಮೇಲೆ ಹೀರೆಕಾಯಿ, ಇಂಥವೆಲ್ಲ ಏನು ಬಳ್ಳಿಗಳೇನು ಕುಟುಂಬ ಇದೆ, ಅದೇ ರೀತಿ ಇದೂ ಅದೇ ಕುಟುಂಬಕ್ಕೆ ಸೇರತಕ್ಕಂಥದ್ದು. ಈ ಕುಟುಂಬದಲ್ಲಿ ಯಾವುದೇ ಬೆಳೆಗಳಿಗೂ ಗಂಧಕದ ಸಿಂಪರಣೆ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ ಅಂದರೆ ಸ್ಕ್ರಾಚಿಂಗ್ ಎಫೆಕ್ಟ್ ಅಂತೇವೆ, ಸ್ಕ್ರಾಚಿಂಗ್ ಎಫೆಕ್ಟ್ ಆಗುತ್ತೆ ಅದಕ್ಕೆ. ಅಂದರೆ ಅದು ಗಂಧಕದ ಸಿಂಪರಣೆ ಖಂಡಿತವಾಗ್ಲೂ ಕಲ್ಲಂಗಡಿ ಬೆಳೆಯಲ್ಲಿ ಮಾಡಬಾರ್ದು ಅಂತೀರಿ ನೀವು? ಮಾಡಬಾರ್ದು ಸರ್. ಆಮೇಲೆ ಹೆಚ್ಚಾಗಿ ಈ ಕಲ್ಲಂಗಡಿ ಬೆಳೆಗೆ ಕಾಡುವಂಥ ಕೀಟಗಳು ಯಾವ್ಯಾವ ಅಂತೀರಿ ಮತ್ತು ಅವುಗಳ ನಿರ್ವಹಣೆ ಹೇಗೆ? ಕುಂಬಳ ದಿಂಬಿ ಅಂತೇಳಿ ಒಂದು ಕೀಟ ಬರುತ್ತೆ, ಆಮೇಲೆ ಇನ್ನ ಒಂದು ಎಲೆಗಳು ತಿಂತಕ್ಕಂಥ ಒಂದು ಕೀಟೆ, ಆಮೇಲೆ ಹಣ್ಣು ಕೆಳಗಡೆ ಕುಂತ್ಕೊಂಡು ರಸವನ್ನು ಹೀರಿಬಿಡುತ್ತೆ. ರಸವನ್ನು ಹೀರಿದಾಗ ಏನಾಗುತ್ತೆ ಅಂದರೆ ಗಿಡದ ಎಲೆಗಳು ಇಮಿಡಾಕ್ಲೋಪ್ರೈಡ್ ಅಂತೇಳಿ ಬರುತ್ತೆ. ಆ ಇಮಿಡಾಕ್ಲೋಪ್ರೈಡ್ ಅನ್ನು 0.3 ml 1 ಲೀಟರ್ ನೀರಲ್ಲಿ ಬೆರೆಸಿ ಸಿಂಪಡಿಸೋದ್ರಿಂದ ಅದು ನಾವು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಇದರ ಜೊತೆಗೆ ನಮ್ಮ ಕೆಲ ರೈತ ಮಿತ್ರರು ಹೆಚ್ಚು ಹೆಚ್ಚಾಗಿ ಇದು ಸರಿ ಅನಿಸ್ತದನ ಹೇಗೆ? ಇಲ್ಲ ಸರ್, ಕಲ್ಲಂಗಡಿಯಲ್ಲಿ ವಿಶೇಷವಾಗಿ ಹೆಚ್ಚು ನೀರು ಕೊಡಬಾರ್ದು. ಯಾಕೆ ಕೊಡಬಾರ್ದಪ್ಪ ಅಂದರೆ ಅದನ್ನು ಸೀಳುವ ಒಂದು ಸಂಭಾವನೆ ಇರುತ್ತೆ. ಹಣ್ಣನ್ನು ಸೀಳತ್ತಲ್ಲ ಸೆಂಟ್ರಲ್ಲಿ ನೀವು ಮಾರ್ಕೆಟ್, ಅವರಿಗೆ ಒಂದು ವೇಳೆ ಅವರು ಇಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಒದಗಿಸೋದು ಬಹಳ ಸೂಕ್ತ. ಹಾಗಾದರೆ ಎಷ್ಟು ಬೇಕು ಅಷ್ಟು ಅನ್ನೋದಾದರೆ ನೀರಿನ ಬಳಕೆ ಯಾವ ರೀತಿ ಮಾಡಬೇಕಾಗುತ್ತೆ? ಆಮೇಲೆ ಬಿಸಿಲು, ಟೆಂಪರೇಚರ್ ಹೆಚ್ಚಾದಾಗ ನಮಗೆ ಆಟೋಮೆಟಿಕ್ ನೀರಿನ ಪ್ರಮಾಣ ಹೆಚ್ಚು ಬೇಕಾಗುತ್ತೆ. ಆಮೇಲೆ ಕೋಲ್ಡ್ ಕಂಡೀಷನ್ ಇತ್ತಂದರೆ ನೀರಿನ ಪ್ರಮಾಣ ಭಾಳಷ್ಟು ಕಡಿಮೆ ಬೇಕಾಗತ್ತೆ. ಅಟ್ಲೀಸ್ಟ್ ಈ ಚಳಿಗಾಲದಲ್ಲಿ ನಾವು ನೀರಿನ ಪ್ರಮಾಣ ಭಾಳಷ್ಟು ಕಡಿಮೆ ಕೊಡಬೇಕಾಗತ್ತೆ. ಮುಂದೆ ಬೇಸಿಗೆ ಬಂದಾಗ ನಾವು 4 ದಿವಸಕ್ಕೊಂದ್ಸರ್ತಿ, 5 ದಿವಸಕ್ಕೊಂದ್ಸರ್ತಿ ನಾವು ಮಣ್ಣು ಮತ್ತು ಹವಾಮಾನ ಆಧಾರಿತ ಮಾಡಿ ಅವಾಗ ನಾವು ನೀರನ್ನು ಕೊಡಬೇಕಾಗ್ತದೆ. ಅಂದರೆ ಮಿತವಾಗಿ ಹಿತವಾಗಿ, ಅದರ ಜೊತೆಗೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ನೀರನ್ನು ಕಡಿಮೆ ಕೊಡಬೇಕು, ಬಿಸಿಲು ಜಾಸ್ತಿ ಇದ್ದಾಗ ಸ್ವಲ್ಪ ಜಾಸ್ತಿ ನೀರು ಕೊಡಬೇಕು, ಅದನ್ನೆಲ್ಲ ನೋಡಿ ನಮ್ಮ ರೈತರು ನೀರಿನ ಬಳಕೆ ಮಾಡಬೇಕು ಅಂತೀರಿ. ಇದರ ಜೊತೆಗೆ ಈ ಕಲ್ಲಂಗಡಿ ಬೆಳೆಗೆ ಕಂಡು ಬರುವಂತಹ ಪ್ರಮುಖ ರೋಗಗಳು ಯಾವ್ಯಾವ ಅಂತೀರಿ ಮತ್ತು ಅದರ ನಿರ್ವಹಣೆ ಹೆಂಗೆ? ಇದಕ್ಕೆ ಒಂದು ಸೊರಗು ರೋಗ ಅಂತೇಳಿ ಬರುತ್ತೆ, ಫ್ಯೂಜೇರಿಯಂ ವಿಲ್ಟ್ ಅಂತ ಹೇಳ್ತೀವಿ ನಾವು. ಇನ್ನೊಂದು ಬೂದು ರೋಗ. ಈಗ ಸೊರಗು ರೋಗ ಯಾವ ರೀತಿ ಬರುತ್ತಂದ್ರೆ ಅದು ನಾವು ಎಲೆಗಳ ಮೇಲೆ ನಾವು ಗಮನಿಸಬೇಕು ರೋಗ ಅಂತೇಳಿ ಬರುತ್ತೆ, ಫ್ಯೂಜೇರಿಯಂ ವಿಲ್ಟ್ ಅಂತ ಹೇಳ್ತೀವಿ ನಾವು. ಇನ್ನೊಂದು ಬೂದು ರೋಗ. ಈಗ ಸೊರಗು ರೋಗ ಯಾವ ರೀತಿ ಬರುತ್ತಂದ್ರೆ ಅದು ನಾವು ಎಲೆಗಳ ಮೇಲೆ ನಾವು ಗಮನಿಸಬೇಕಾಗ್ತದೆ. ಎಲೆಗಳ ಕೆಳಭಾಗದಲ್ಲಿ ಏನಾಗುತ್ತೆ, ಒಣಗಲು ಪ್ರಾರಂಭ ಆಗುತ್ತೆ. ಆಮೇಲೆ ಅದು ಪೂರ್ತಿ ಮೇಲ್ಗಡೆ ಒಣಗಲು ಪ್ರಾರಂಭ ಆಗುತ್ತೆ. ನಂತರ ಇಷ್ಟು ಇಷ್ಟು ಇಷ್ಟು ಗಿಡಗದ ಕಾಂಡಕ್ಕೆ ಬಂದು ಮೊದಲೇ ಗೊತ್ತಾಗ್ತಿತ್ತು ಅಂದರೆ ಕಾರ್ಬನ್ ಡೈಜಿಮ್ ಅಂತೇಳಿ ಬರುತ್ತೆ. ಅದು 1 ಗ್ರಾಮ್ 1 ಲೀಟರ್ ನೀರಲ್ಲಿ ಬೆರೆಸಿ ಅದಕ್ಕೆ. ಆಮೇಲೆ ಬೂದು ರೋಗ. ಬೂದು ರೋಗಕ್ಕೆ ನಾವು ಅದಕ್ಕೂ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಕಾರ್ಬನ್ ಡೈಜಿಮ್ ಇದೆ, ಆಮೇಲೆ ಮ್ಯಾಂಕೋಜಬ್ ಇದೆ, ಇಂತಹ ಒಂದು ಫಂಗಿಸೈಡ್ ಉಪಯೋಗ ಮಾಡಿಕೊಂಡು ಅದಕ್ಕೂ ನಾವು ಕಂಟ್ರೋಲ್ ಮಾಡ್ಬೋದು. ಇದ್ರ ಜೊತೆಗೆ ಈ ರೋಗ ಬರೋಕ್ಕಿಂತ ಮುಂಚೆ ಅಥವಾ ಬಾರದ ಹಾಗೆ ಏನಾದರೂ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ ನಮ್ಮ ರೈತ ಮಿತ್ರರು? ಹೌದು, ರೋಗ ಬರೋದು ಸಾಮಾನ್ಯ, ಬಟ್ ರೋಗದ ಪ್ರಮಾಣ ನಾವು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ವೀಡ್, ಕಸ ಕಡ್ಡಿಗಳಾಗಲಿ ಅಥವಾ ಆರ್ಗ್ಯಾನಿಕ್ ಮಲ್ಚಿಂಗ್ ಅಂತ ಹೇಳ್ತೀವಿ ನಾವು, ಆಮೇಲೆ ಪ್ಲಾಸ್ಟಿಕ್ ಮಲ್ಚಿಂಗು ಇಂಥದ್ರು ಮಾಡೋದ್ರಿಂದ ಈ ಪ್ಲಾಸ್ಟಿಕ್ ಮಲ್ಚಿಂಗನ್ನು ನಾವು ಇತ್ತಕ್ಕಂಥ ತೇವಾಂಶವನ್ನು ನಾವು ಕಾಪಾಡಿಕೊಳ್ಳಬಹುದು. ಈಗ ನಾವು ನೀರನ್ನು ಬಿಟ್ಟಿದ್ರೆ ಅದು ನೀರು ತಂಪಾಗಿರುತ್ತೆ, ಉತ್ತಮವಾದ ಬೆಳವಣಿಗೆ, ನ್ಯೂ ಫಾರ್ಮ್ ಗ್ರೋತ್ ಅನ್ನು ನಾವು ಕಾಣಬಹುದು. ಇವು ಮೂರು ಅದರಲ್ಲಿ ನಾವು ಕಾಣಬಹುದು ಸರ್. ಆದರೆ ನಿರಂತರವಾಗಿ ನಾವು ಬೆಳೆಯನ್ನು ಗಮನಿಸ್ತಾ ಇರಬೇಕಾಗತ್ತೆ, ಪ್ರತಿಯೊಂದು ಬೆಳವಣಿಗೆಯ ಹಂತದಲ್ಲಿ ಅಲ್ಲಿ ನಾವು ಗಮನಿಸಿ ಅಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಮ್ಮ ರೈತರ ಮಿತ್ರರು ನಿರಂತರವಾಗಿ ಮಾಡ್ತಾ ಇರಬೇಕು ಅಂತೀರಿ? ಹೌದು ಸರ್. ಇದರ ಜೊತೆಗೆ ಸರಿಯಾದ ವೈಜ್ಞಾನಿಕವಾದ ಕಟಾವು ಯಾವ ರೀತಿ ಅಂತೀರಿ ನೀವು ಕಲ್ಲಂಗಡಿ ಬೆಳೆಯಲ್ಲಿ? ಕಟಾವು ಮಾಡಬೇಕಾದ್ರೆ ನಮಗೆ ಅದು ಮೆಚುರಿಟಿ ಇಂಡೈಸಿಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಮೆಚುರಿಟಿ ಇಂಡೈಸಿಸ್ ನಮ್ಗೆ ಹೇಗೆ ಗೊತ್ತಾಗ್ತದೆ ಅಂದರೆ ಅದರ ಮೇಲೆ ಹಿಂಗೆ ನಾವು ಬಡಿಬೇಕು, ಆ ಹಣ್ಣಿನ ಮೇಲೆ ಬಡ್ದು ನೋಡಿದಾಗ ಡಲ್ ಸೌಂಡ್ ಕೇಳಿಬರುತ್ತೆ, ಮಂದ ರೀತಿಯಲ್ಲಿ ಸೌಂಡ್ ಬರುತ್ತೆ, ಆವಾಗ ಅದು ಕಟಾವಿಗೆ ಸಿದ್ಧವಾಗಿದೆ ಅಂಥೇಳಿ ಆವಾಗ ನಮಗೆ ಗೊತ್ತಾಗುತ್ತೆ. ಆವಾಗಾಗಿ ನಾವು ಕಟಾವು ಮಾಡಿ ಮಾರುಕಟ್ಟೆ ಕೊಡ್ಬೋದು. ನಮಗೆ ಒಂದು ವೇಳೆ ದೂರವಾದ ಮಾರುಕಟ್ಟೆ ಕೊಡಬೇಕಾದ್ರೆ ನಾವು ವಿಶೇಷವಾದ ಒಂದು ಪ್ಯಾಕೇಜಿಂಗ್ ಮಾಡಿ ಒಂದು ಕರೆಕ್ಟಾಗಿ ಇರ್ತಕ್ಕಂಥ ಒಂದು ಯಾವುದೇ ಒಂದು ವಾಹನದಲ್ಲಿ ಚೆನ್ನಾಗಿ ನಾವು ಸಿಸ್ಟಮೆಟಿಕ್ ರೀತಿಯಿಂದ ಇಟ್ಟು ಅದನ್ನು ನಾವು ದೂರವಾದ ಮಾರುಕಟ್ಟೆಗೆ ನಾವು ವರ್ಗಾವಣೆ ಮಾಡ್ಬೋದು. ಒಂದು ವೇಳೆ ನಾವು ಸಮೀಪವಾಗಿ ವರ್ಗಾವಣೆ ಮಾಡಬೇಕಾದ್ರೆ ನಾವು ಕಾಮನ್ ಆಗಿ ಇಂಥ ನಮ್ಮಲ್ಲಿ ಸಿಗ್ತಕ್ಕಂಥ ಟಮ್ಟಮ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಕಾಮನ್ ವೆಹಿಕಲಲ್ಲಿ ನಾವು ಒಯ್ಬೋದು, ಮಾರುಕಟ್ಟೆ ಮಾಡ್ಬೋದು. ತುಂಬ ಸಂತೋಷ ಪ್ರದೀಪ್ ಬಿರಾದವರೇ, ಇದುವರೆಗೆ ಈ ಕಲ್ಲಂಗಡಿ ಬೇಸಾಯ ಅದರ ನಿರ್ವಹಣೆ ಈ ಎಲ್ಲದರ ಕುರಿತು ನಮ್ಮ ರೈತ ಮಿತ್ರರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದಿರಿ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕಲ್ಲಂಗಡಿಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಪ್ರದೀಪ್ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರುಣ್ ನಾಯಕ್. ಈಗ ಕೃಷಿ ಗೀತೆಗಳು. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಸಾಧನ. ಕಾಮನೆ ಕಪ್ಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೆಳೆಗಳ ಜೋಳ ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೆಳೆಗಳ ಬೇರಿನೊಳಗ ಬೇರು ತೋರೆ ಬೆಳೆಸೈತೆ ನೀರು ಗೊಬ್ಬರ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಬೇರಿನೊಳಗ ಬೇರು ತೋರೆ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ ಕೆಂಪು ಮಣ್ಣಿನಾಗ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಬೇರಿನೊಳಗ ಬೇರು ತೋರೆ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಕೆಂಪು ಮಣ್ಣಿನಾಗ ಹೀರಿ ಹೀರಿ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಮಲ್ಲಿಗೆ ಬೇರಿನ ಮ್ಯಾಗ ಬಿತ್ತಿಗ್ಯಾದ 60 ದಿನಕ ಕುಣಿಯುತೈತೆ ಜನಕ ಜನಕ ಬಿತ್ತಿಗ್ಯಾದ 60 ದಿನಕ ಕುಣಿಯುತೈತೆ ಜನಕ ಜನಕ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯು ತೈತಿ ಬೆಳೆಯ ಕಳೆಯು ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯು ತೈತಿ ಬೆಳೆಯ ಕಳೆಯು ಬದುಕು ತೈತಿ 20 ವರ್ಷ ಕಾಡತೈತಿ ಬರು ಕಳೆಯು ತೈತಿ ಬೆಳೆಯ ಕಳೆಯು ಬದುಕು ತೈತಿ 20 ವರ್ಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಬದುಕು ತೈತಿ 20 ವರುಷ ಕಾಡತೈತಿ ವರುಷ ವರುಷ ತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಬದುಕು ತೈತಿ 20 ವರುಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಕೆಂಪು ಮಣ್ಣಿನಾಗ ಮಳಿತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಬದುಕು ತೈತಿ 20 ವರುಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಕೆಂಪು ಮಣ್ಣಿನಾಗ ಮಳಿ 20 ವರುಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ವರುಷ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ